ಮಾರ್ಪಡ್ತವೆ. ಈ ಬೊಕ್ಕೆಗಳಲ್ಲಿ ಒಡೆದು ಅದರಲ್ಲಿ ಬ್ಯಾಕ್ಟೀರಿಯಾದಿಂದ ಸೆಕೆಂಡರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿ ಆಗುತ್ತೆ. ಮತ್ತೆ ಹುಳಗಳು ಬೀಳೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮತ್ತೆ ಬಾಯಿ ಮತ್ತು ದೇಹದ ಒಳಭಾಗದ ಎಲ್ಲಾ ಅಂಗಗಳಲ್ಲೂ ಕೂಡ ಇದನ್ನ ನೋಡಬಹುದು. ನಮಗೆ ಹೊರಗಡೆ ಕಾಣುತ್ತಲ್ಲ ಚರ್ಮ, ಮತ್ತೆ ಆ ಉಣ್ಣೆ ಕಡಿಮೆ ಇರುವ ಜಾಗದಲ್ಲಿ ಇದರ ತೀವ್ರತೆ ಜಾಸ್ತಿ ಆಗಿರುತ್ತೆ. ಅದರ ಜೊತೆಗೆ ಒಳಗಡೆ ಇರುವಂತ ಅಂಗಾಂಗಗಳ ಎಲ್ಲದರಲ್ಲೂ ಕೂಡ ಬೊಬ್ಬೆಗಳು ಅಥವಾ ನಾನು ಹೇಳದ್ನಲ್ಲ ಬೊಕ್ಕೆಗಳು ಹೆಚ್ಚಾಗಿ ಪಾಕ್ಸ್ ಲೀಜನ್ಸ್ ಅಂತ ಹೇಳ್ತೀವಿ, ಅವು ಜಾಸ್ತಿಯಾಗಿ ಕಂಡು ಬರ್ತವೆ. ಅಂದ್ರೆ ಇದು ಹೇಗೆ ಮುಂಜಾಗ್ರತೆ ವಹಿಸಬೇಕಾಗುತ್ತೆ? ಇದನ್ನು ಕೂಡ ನಾವು ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ಶೀಪ್ ಅಂಡ್ ಗೋಟ್ ಪಾಕ್ಸ್ ವ್ಯಾಕ್ಸಿನೇಷನ್, ಶೀಪ್ ಪಾಕ್ಸ್ ಪ್ರಭೇದನೆ ಬೇರೆ ಇದೆ, ಗೋಟ್ ಪಾಕ್ಸ್ ಪ್ರಭೇದನೆ ಬೇರೆ ಇದೆ. ಇದನ್ನ ನಾವು ಕೇಂದ್ರೀಕೃತ ಪ್ರದೇಶಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಲಸಿಕೆಯನ್ನ ಹಾಕಿಸಬೇಕಾಗತ್ತೆ. ಮತ್ತೆ ಈ ರೋಗ ಉಂಟಾಗದಂತೆ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ವ್ಯಾಕ್ಸಿನೇಷನ್ ಜೊತೆಗೆ ಒಂದರಿಂದ ಒಂದು ಹರಡದಂತೆ ರೋಗಗ್ರಸ್ತ ಕುರಿಗಳು ಅಥವಾ ಮೇಕೆಗಳನ್ನು ಬೇರ್ಪಡಿಸಿ ಇಡಬೇಕಾಗತ್ತೆ. ಮೊದಲು ನೈರ್ಮಲ್ಯತ ಕ್ರಮಗಳನ್ನ ಮಾಡಬೇಕಾಗತ್ತೆ. ಈ ದ್ರಾವಣಗಳು ಮತ್ತೆ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ಸ್ ಈ ಮಾರ್ಕೆಟ್ ಅಲ್ಲಿ ಯಥೇಚ್ಛವಾಗಿ ಇವಾಗ ಸಿಗ್ತವೆ, ಅವುಗಳನ್ನ ಯೂಸ್ ಮಾಡಿ ನೈರ್ಮಲ್ಯತೆಯನ್ನ ಶುದ್ಧೀಕರಣವನ್ನ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಕಾಲ್ಬಾಯಿ ಜ್ವರನು ಕೂಡ ಬರುತ್ತೆ ಕುರಿ ಮೇಕೆಗಳಲ್ಲಿ ಅಂತ ಹೇಳಿದ್ರಿ. ಪ್ರಾಮುಖ್ಯ ಪಡೆಯದೇ ಇರುವಂತ ರೋಗ ಆದ್ರೂ ಲಕ್ಷಣಗಳು ಏನೇನು ಇರ್ತವೆ ಅಂತೀರಿ? ಇದರಲ್ಲೂ ಕೂಡ ಎಲ್ಲಾ ಗೊರಸು ಪ್ರಾಣಿಗಳಲ್ಲಿ ಉಂಟಾಗುವಂತೆ ಕುರಿ ಮತ್ತು ಮೇಕೆಗಳಲ್ಲೂ ಕೂಡ ಕಾಲ್ಬಾಯಿ ಜ್ವರ ಬರುತ್ತೆ. ಹೆಸರಲ್ಲೇ ತಿಳಿಸಿರುವಂತೆ ಕಾಲು ಮತ್ತು ಬಾಯಲ್ಲೆಲ್ಲ ಬೊಬ್ಬೆಗಳಾಗುತ್ತೆ. ಇದು ಅಲ್ಸರ್ಸ್ ತರ ಗಾಯಗಳಾಗುತ್ತೆ. ಸೊ ಇದು ಕೂಡ ವೈರಾಣುವಿನಿಂದ FMD ಅಂತ ರೋಗ ಇದು. ಇದು ಬಹಳ ಬೇಗ ಒಂದರಿಂದ ಒಂದಕ್ಕೆ ಹರಡುತ್ತೆ. ಒಂದು ರಾಸಿಗೆ ಬಂತು ಅಂದ್ರೆ ಎಲ್ಲಾ ರಾಸುಗಳು ಇದರಿಂದ ಬಳಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೋಗಾಣುಗಳು ಬಂದ ನಂತರ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ಹೇಳಿ ಆಗುತ್ತೆ. ಮೇವು ತಿಂದೇ ಇರುವಂತದ್ದು, ಅತಿಯಾಗಿ ಜ್ವರ ಕಾಣಿಸುವಂತದ್ದು, ಮತ್ತೆ ಇಳುವರಿ ಕಡಿಮೆ ಆಗುವಂತದ್ದು, ಈ ಎಲ್ಲ ಲಕ್ಷಣಗಳನ್ನ ಕಾಣಬಹುದು. ಇದಕ್ಕೆ ಪೊಟಾಸಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ಮತ್ತೆ ಸೋಡಿಯಂ ಸೋಡದನ್ನ ಹಾಕಿ ಅದು ಬಾಯಿ ವಾಶ್ ಮಾಡೋದು, ಮತ್ತೆ ಗಂಜಿಯನ್ನ ಕೊಡೋದ್ರ ಮೂಲಕ, ಯಾಕೆಂದ್ರೆ ಮೇವು ತಿನ್ನಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ಗಂಜಿಯನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಫುಡ್ ಡಿಪ್ಸ್ ಅಂತಾನು ಹೇಳ್ತೀವಿ, ಸೋಡಾ ಹಾಕಿರೋ ನೀರು ಪೊಟಾಸಿಯಂ ಪರ್ಮಾಂಗನೇಟ್ ನೀರಿಂದ ಕಾಲನ್ನ ತೊಳೆಯೋದ್ರಿಂದ ಇದರ ತೀವ್ರತೆಯನ್ನ ಸ್ವಲ್ಪ ಕಡಿಮೆ ಮಾಡಬಹುದು. ಮತ್ತೆ ಇದಕ್ಕೂ ಕೂಡ ಲಸಿಕೆಯ ಯಾವಾಗ ಹಾಕಿಸ್ಕೋಬೇಕಾಗತ್ತೆ ಲಸಿಕೆಯನ್ನು? ಇದು FMD ಲಸಿಕೆಯನ್ನು ಕೂಡ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಪ್ಲಾನ್ ಮಾಡ್ತಾರೆ. ಈಗ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಲ್ಲಿ ಹಸು ಮತ್ತು ಎಮ್ಮೆಗಳಲ್ಲಿ ಈ ರೋಗವನ್ನ ತಕ್ಕಮಟ್ಟಿಗೆ ನಿಯಂತ್ರಣ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ BR ಸುಮತಿ ಅವರನ್ನ ಅವರ ಸಂಸ್ಥೆಯ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 2341152. STD ಕೋಡ್ 080. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 2341152. STD ಕೋಡ್ 080. ತುಂಬಾ ಸಂತೋಷ ಡಾಕ್ಟರ್ ಸುಮತಿಯವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಕೂಡ ಈ ಲಸಿಕೆಗಳ ಸದುಪಯೋಗವನ್ನ ಪಡ್ಕೋಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ರೈತ ಬಾಂಧವರೇ, ಇದುವರೆಗೆ ಕುರಿ ಮತ್ತು ಮೇಕೆಗಳನ್ನು ಬಾಧಿಸುವಂತಹ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಡಾಕ್ಟರ್ ಸುಮತಿ BR ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 kg ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 26,800 ರೂಪಾಯಿಗಳಿಂದ 27,600 ರೂಪಾಯಿಗಳು, ಅರೇಬಿಕಾ ಚೆರ್ರಿ 13,900 ರಿಂದ 15,500 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 27,800 ರೂಪಾಯಿಗಳಿಂದ 23,500 ರೂಪಾಯಿಗಳು, ರೋಬಸ್ಟ ಚೆರ್ರಿ 12,200 ರೂಪಾಯಿಗಳಿಂದ 13,650 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಸಹನಾ ಕಾಂತಬೈಲು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಚಿಕ್ಕಮುಂಡೂರು ಗ್ರಾಮದ ನಿವಾಸಿ ಮುಂಡುಮಾಡ ರಾಮು ಉತ್ತಪ್ಪ ಅವರು ಇಂದು ನಿಧನರಾಗಿರುತ್ತಾರೆ. 89 ವರ್ಷ ಪ್ರಾಯದ ಮುಂಡುಮಾಡ ರಾಮು ಉತ್ತಪ್ಪ ಅವರ ಅಂತ್ಯಕ್ರಿಯೆ ನಾಳೆ 12 ಗಂಟೆಗೆ ಮೃತರ ನಿವಾಸದಲ್ಲಿ ನಡೆಯಲಿದೆ. ಮೂಲತ್ತು ಬೆಸಗೂರು ಕಾರಳನ ಪೊನ್ನಿಮಾಡ ಅಪ್ಪಣ್ಣ ಅಪ್ಪುಣ್ಣಿ ಐಂಗ ಇಂದು ಮರಣಪಟ್ಟಿದೆ. ಇವರು ದಂಡು ಬೈತ್ರ ಪೊನ್ನಿಮಾಡ ಅಪ್ಪಣ್ಣ ಅಪ್ಪುಣ್ಣಿ ಇಂಗಡ ಆಖಿರಿ ಕಾರ್ಯ ನಾಳೆ 12 ಗಂಟರೊಳಿಯ ಸ್ವಗ್ರಾಮತ್ತಲುಳ್ಳ ಅಂಗಡ ಒಕ್ಕತ್ರ ಕ್ಯಾಕೊಳತ್ ನಡಪ ಅಂದು ಒಕ್ಕಕಾರ ಅರಿಸಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್, ಬಸವನಗುಡಿ, ಜಯನಗರ, ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್, ಯರವನಾಡು ಗ್ರಾಮ, ಅಪ್ಪಂಗಳ, ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇಂದು ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಕಾಯಕ ಶರಣ ಜಯಂತಿ ಕಾರ್ಯಕ್ರಮ ನಡೆತು. ಕಾರ್ಯಕ್ರಮನ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಉಪನಿರ್ದೇಶಕಿ ಕವಿತಾ ಉದ್ಘಾಟನೆ ಮಾಡಿದವು. ಅಲ್ಲಿಂದ ಅವು ಮಾತಾಡಿ, ಕಾಯಕ ದಾಸೋಹ ವಚನಗಳಿಂದ ಹೆಸರು ಪಡೆದಿರುವ ಕಾಯಕ ಶರಣರು ವಚನಗಳಿಂದ ತುಂಬ ಸುಲಭ ಆಗಿ ಕನ್ನಡ ಸಾಹಿತ್ಯದಲ್ಲಿ ಜನರಿಗೆ ಸಂದೇಶಗಳ ಕೊಡ್ತಿದ್ದೋ. ಯಾವುದೇ ಕೆಲಸನ ಮಾಡಿದ್ರೂ ಆ ಕೆಲಸದ ಮೇಲೆ ನಮಗೆ ಪ್ರೀತಿ ಇರೋಕು, ಪ್ರೀತಿ ಇದ್ದರೆ ಮಾತ್ರ ನಾವು ಒಳ್ಳೆ ಥರಲ್ಲಿ ಕೆಲಸನ ಮಾಡಲಿಕ್ಕೆ ಸಾಧ್ಯ. ಅದೇ ಎಲ್ಲ ಮಕ್ಕಳ ಹೆತ್ತವು ಹಾಗೆ ವಿದ್ಯೆನ ಹೇಳಿಕೊಡೋ ಗುರುಗ, ಮಕ್ಕಳಿಗೆ ವಿದ್ಯೆನೊಟ್ಟಿಗೆ ವ್ಯಕ್ತಿತ್ವನ ಬೆಳೆಸಿಕೊಳ್ಳುವ ಪಾಠಗಳ ಹೇಳಿಕೊಡೋಕುತ್ತ ಹೇಳ್ದೋ. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕ ಕುಮಾರವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ನಾಡ್ದು ತಾರೀಕು 12 ಸಾಯಂಕಾಲ 4 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದೈತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಡೋ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ನಾಡ್ದು ತಾರೀಕು 12 ಬೆಳಿಗ್ಗೆ 11 ಮಧ್ಯಾಹ್ನ 1 ಮುಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ನಡಿಲಿ. ಸೋಮವಾರಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ತ ದಣಿಸುದು, ದುಡ್ಡು ಚುಟ್ಟಿಕೆ ಪ್ಯಾಚಾಡ್ದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ನ ಕಡೆಯಿಂದ ಇದೇ ತಾರೀಕು 22 ಗೋಣಿಕೊಪ್ಪ ಕಾಲ್ಸ್ ಇಸ್ಕೂಲ್ನ ಆಟದ ಬಾಣಿಲಿ 14-16 ವಯಸ್ಸಿನೊಳಗಿನ ಹೈದಗಳ ಹಾಕಿ ಮತ್ತೆ ಅಥ್ಲೆಟಿಕ್ಗೆ ಆಯ್ಕೆ ನಡೆದದೆ. ಕುಸಿರವು ತಾರೀಕು 19 ಹೆಸರು ನೋಂದಾಯಿಸಿಕೊಳ್ಳಕ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗ ಬೆಂಗಳೂರು ಇವರ ಸೂಚನೆಯ ಪ್ರಕಾರ ಸುರಕ್ಷಿತ ಅಂತರ್ಜಾಲ ದಿನ ಆಚರಣೆಯ ಪ್ರಯುಕ್ತ ಎಲ್ಲ ಸರ್ಕಾರಿ ಕಚೇರಿನ ಚಾಕರಿದಾರರಿಗೆ ಜಾಗೃತಿ ಕಾರ್ಯಾಗಾರನ ಏರ್ಪಾಡು ಮಾಡಿಳು. ಈ ಜಾಗೃತಿ ಕಾರ್ಯಾಗಾರ ನಾಳೆ ತಾರೀಕು 11 ಬೆಳಿಗ್ಗೆ 11 ಮಧ್ಯಾಹ್ನ 12 ಮುಟ ಜಿಲ್ಲೆನ ಸರ್ಕಾರಿ ಚಾಕರಿದಾರರಿಗೆ ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಲಿ ಏರ್ಪಾಡಾಟು. ಸೋಮವಾರಪೇಟೆನ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಡಾಕ್ಟರ್ ಮಂತರ್ಗೌಡವು ಖುದ್ದಾಗಿ ಭೇಟಿ ಕೊಟ್ಟು ನೋಡಿದೆ. ಡಾಕ್ಟರ್ಗಳಿಂದ ಮಾಹಿತಿ ತಗೊಂಡ ಶಾಸಕರು ಆಸ್ಪತ್ರೆಗೆ ಬಂದಿದ್ದ ಸಾರ್ವಜನಿಕರ ಆರೋಗ್ಯಕ್ಕೆ ಸಂಬಂಧಪಟ್ಟ ತಾಪತ್ರೆಗಳ ಆಲಿಸಿದವು. ಇದೇ ಹೊತ್ತಲ್ಲಿ ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಯೋಜನೆಗಳ ತಯಾರು ಮಾಡಿದ ಡಾಕ್ಟರ್ಗಳಿಗೆ ಸೂಚನೆ ಕೊಟ್ಟು. ಸೋಮವಾರಪೇಟೆ ತಾಲೂಕು ಪಂಚಾಯತಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿನ ತಾಲೂಕು ಪಂಚಾಯತಿನ ಸಭಾಬಾಡಿಲಿ ನಾಡ್ದು ತಾರೀಕು 12 ಬೆಳಿಗ್ಗೆ 11 ನಡೆದಿದೆ. ಜಿಲ್ಲಾ ಜಾನಪದ ಪರಿಷತ್ತಿನ ಸೋಮವಾರಪೇಟೆ ಘಟಕದ ಕಡೆಯಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕೂಡು ಕೂಟಲಿ ಇದೇ ತಾರೀಕು 15 ಏಡೂರು ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಜಾನಪದ ಗ್ರಾಮೀಣ ಆಟೋಟಗ ಏರ್ಪಾಡಾಟ. ಸ್ವಚ್ಛ ಭಾರತ ಮಿಷನ್ ಅನುದಾನದಡಿಲಿ 11.5 ಲಕ್ಷ ರೂಪಾಯಿ ಖರ್ಚಲ್ಲಿ ತಯಾರಾಗಿರುವ ಮಡಿಕೇರಿ ತಾಲೂಕಿನ ನರಿಯಂದಡ ಗ್ರಾಮ ಪಂಚಾಯತಿನ ಸ್ವಚ್ಛ ಸಂಕೀರ್ಣ ಘಟಕ ಸದ್ಯದಲ್ಲೇ ಉದ್ಘಾಟನೆಗೆ ತಯಾರಾಟ. ಕೊಡಗುಗೌಡ ಯುವ ವೇದಿಕೆಯ ಕಡೆಯಿಂದ ಏಪ್ರಿಲ್ 17 ಮೇ 4 ಮುಟ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಿಲಿ ಜಿಪಿಎಲ್ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಆಟ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಅರಣ್ಯದ ಮೇಲೆ ನಗರೀಕರಣದ ಪರಿಣಾಮ ಅಂತ ಹೇಳುವ ಪ್ರಬಂಧಕ್ಕೆ ಕುಶಾಲ್ ನಗರದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಹೆಚ್ಚೆ ಚಿಂತನ ಅವಕ್ಕೆ ಹರಿಯಾಣದ ಅಮಿತಿ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಸಿಕ್ಕಿಟ್ಟು ಚಿಂತನ ಕುಶಾಲ್ ನಗರದ ಹೆಚ್ಎಸ್ ಅಶೋಕ್ ಸುಮಾ ದಂಪತಿಗಳ ಮಗಳು ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್ ಯರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಅನ್ವೇಷಿಸಿ ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್. ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ, ಎಲ್ಲವೂ ಇದೊಂದರಲ್ಲೇ. ದಿ ವೇಟ್ ಈಸ್ ಓವರ್. ಪ್ರಸ್ತುತವಿದೆ ಸೆಗ್ಮೆಂಟ್ ನಲ್ಲೇ ಅತ್ಯಂತ ಸೇಫೆಸ್ಟ್ ಕಾರ್ ಹೊಚ್ಚ ಹೊಸ ಶ್ಕೋಡಾ ಕೈಲಾಕ್. ಇದೇ ಜನವರಿ 27ರಿಂದ ಟೆಸ್ಟ್ ಡ್ರೈವ್ ಗೆ ಲಭ್ಯ. ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ ಗಾಗಿ ಪಾಲೇಶ್ ಕೋಡಾ ಕುವೆಂಪು ನಗರಿಗೆ ಭೇಟಿ ಕೊಡಿ. TNC ಅಪ್ಲೈ. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್ ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್. ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ? ನೆಲ್ಲಿಂದ, ಮುಳಿಯಾ ಜುವೆಲ್ಸ್ ನಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮರ್ಸಿಡಿಸ್ ಬೆನ್ಸ್ ಸುಂದರಂ ಮೋಟರ್ಸ್ ಮಂಗಳೂರು. ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ ನಿಮ್ಮ ಮರ್ಸಿಡಿಸ್ ಬೆನ್ಸ್ ಶೋರೂಮ್. ನಿಮ್ಮ ವಾಹನಗಳ ಅತ್ಯುತ್ತಮ ಸೇವೆಗಳಿಗೆ ಭೇಟಿ ನೀಡಿ ಸುಂದರಂ ಮೋಟರ್ಸ್, ಸುಮಿತ್ ಮೇರಿ ಹಿಲ್, ಏರ್ಪೋರ್ಟ್ ರೋಡ್, ಡಯಾಂಬು, ಮಂಗಳೂರು. ಸಂಪರ್ಕಿಸಿ 9008444155. ವಿರಾಜಪೇಟೆಯಲ್ಲಿ ಇದೇ ಫೆಬ್ರವರಿ 10ರಂದು ಸೋಮವಾರ ಶುಭಾರಂಭಗೊಳ್ಳಲಿದೆ ಲಿಯೋರಾ. ಫ್ಯಾನ್ಸಿ ಕಾಸ್ಮೆಟಿಕ್ಸ್, ಆರ್ಟಿಫಿಷಿಯಲ್ ಗೋಲ್ಡ್ ಆರ್ನಮೆಂಟ್ಸ್, ಗಿಫ್ಟ್, ಕಿಡ್ಸ್ ಆಕ್ಸೆಸರೀಸ್, ಕ್ರಾಕರಿಯ ಇಂಪೋರ್ಟೆಡ್ ಐಟಮ್ಸ್ ನಿಮಗೆ ಲಭ್ಯ. ಲಿಯೋರಾ, ನಿಯರ್ ಗಲ್ಫ್ ಬಜಾರ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಸರ್ವರಿಗೂ ಸುಸ್ವಾಗತ. ವಾವ್, ಕ್ರಿಸ್ಪಿ, ಟೇಸ್ಟಿ, ಯಮ್ಮಿ, ಸೂಪರ್ ಫ್ರೈಡ್ ಚಿಕನ್. ಈ ಮಾತು ಇನ್ನು ಎಲ್ಲರ ಬಾಯಲ್ಲೂ ಇರುತ್ತೆ. ಗೋಣಿಗೊಪ್ಪಲಿನಲ್ಲಿ ಇದೇ ಫೆಬ್ರವರಿ 10ರಂದು ಸೋಮವಾರ ಶುಭಾರಂಭಗೊಳ್ಳಲಿದೆ ಕಂಚೀಸ್, ಫ್ರೈಡ್ ಚಿಕನ್, ಗ್ರಿಲ್ ಚಿಕನ್, ಪೇಪರಿ ಚಿಕನ್, ಬರ್ಗರ್, ಪಿಜ್ಜಾ, ಆಲ್ಫಾಮ್, ಆಲ್ಫಾಮ್ ಮಂದಿ, ಇನ್ನು ಹಲವು ಡಿಲಿಷಿಯಸ್ ಟೇಸ್ಟ್ ನೊಂದಿಗೆ, ಅತ್ಯುನ್ನತ ಟೇಸ್ಟ್ ನೊಂದಿಗೆ ಸವಿಯಲು ಬನ್ನಿ. ಕಂಚೀಸ್ ಅಪೋಸಿಟ್ ಕಾವೇರಿ ಕಾಲೇಜ್, ಗೋಣಿಗೊಪ್ಪಲ್, ಆಲ್ಸೋ ಎಟ್ ಬೆಂಗಳೂರು, ಕೇರಳ, ಬ್ಲೇರ್, ಅಂಡಮಾನ್. ಅಮ್ಮತ್ತಿ ಕಾರ್ಮಾಡು ಕುಟ್ಟಂಡ ಅಶೋಕ ಅವರ ಜಾಗದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಪಾಷಾಣಮೂರ್ತಿ ಕ್ಷೇತ್ರದಲ್ಲಿ 25ನೇ ವಾರ್ಷಿಕೋತ್ಸವ ನಾಳೆ ಮಂಗಳವಾರ ನಡೆಯಲಿದ್ದು, ಆ ಪ್ರಯುಕ್ತ ನಾಳೆ ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹೋಮ, 9 ಗಂಟೆಗೆ ಆಶ್ಲೇಷ ಬಲಿ, 11 ಗಂಟೆಗೆ ದುರ್ಗಾಪೂಜೆ, ಸಂಜೆ 6 ಗಂಟೆಗೆ ಭಂಡಾರ ಇಳಿಸುವುದು, ಮಹಾಮಂಗಳಾರತಿ, ರಾತ್ರಿ 8ರ ಗಂಟೆಯಿಂದ ಪಂಜುರ್ಲಿ ಪಾಷಾಣಮೂರ್ತಿ ಗುಳಿಗ ನೇಮೋತ್ಸವ ಕೋಲ ನಡೆಯಲಿದೆ. ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕ್ಷೇತ್ರದ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ARM ಕಿಯಾ ಮೋಟರ್ಸ್ ಕುಶಾಲನಗರ ಮತ್ತು ಗೋಣಿಕೊಪ್ಪ. ಹೊಸ ಕಾರು ಖರೀದಿಯಲ್ಲಿ ಮಾಜಿ ಮತ್ತು ಹಾಲಿ ಸೈನಿಕರಿಗೆ ಕ್ಯಾಂಟೀನ್ ಡಿಸ್ಕೌಂಟ್ ಸೌಲಭ್ಯವಿದೆ. ಕೇಂದ್ರ ಸರ್ಕಾರ ನೌಕರರಿಗೆ, ಆಯ್ದ ಕೆಲವು ಬ್ಯಾಂಕ್ ನೌಕರರು ಹಾಗೂ ಇತರ ಕೆಲವು ಸಂಸ್ಥೆಗಳ ನೌಕರರಿಗೆ BH ರಿಜಿಸ್ಟ್ರೇಷನ್ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಪುನೀತ್ 9606048734. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಕೊಡಗಲು ಕಾಲೋದಿ ನಡಪನದ ಪೆರ್ತ್ ಗೌಜಿರ ಪಿಂಜ ಪೆರ್ಮೆರ ನಮ್ಮೆ ಅದು ಕೊಡವ ಕೊಡ ಕೊಡ ನಡು ನಡಪನದ ಹಾಕಿ ನಮ್ಮೆ ಈ ಅಣ್ಣತ್ರ ಇರುವ ತಂಜನೆ ಅಣ್ಣಕ ಬಳ್ಳಿ ನಮರ ಕೊಡವ ಹಾಕಿ ನಮ್ಮನ ಮುದ್ದಂಡ ಒಕ್ಕಕಾರ ಕೊಡವ ಹಾಕಿ ಅಕಾಡೆಮಿನ ಸಾಕರದ March 28, April 27 ಮಡಿಕೇರಿ ನಡೆಸೋಕೆ ತಯಾರಿ ಮಾಡಿರುಂಡು. ಕೊಡವ ಒಕ್ಕಕಾರ ಬಲ್ಯ ಸಂಖ್ಯೆ ಈ ಕುರಿದ ಹಾಕಿನ ಮೇಲೆ ತಂಗಡ ತಂಡತ್ನ ನೋಂದಣಿ ಮಾಡಿ ಎಂದು ಸಾಕರತಾರಿಂದು ಮುದ್ದಂಡ ಒಕ್ಕಕಾರ ಕರ್ಟಣಿತು. ಈ ಕಾಕಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಶುರುವಾಯಿತು. ಎಂಟ್ರಿ ಪಾಯಿಂಟ್ಸ್ ಇಂದನೆ ಉಂಡು. ನಾಪೊಕ್ಲು ಹೊನ್ನಾಡು ಸೂಪರ್ ಮಾರ್ಕೆಟ್, ಕುಲ್ಲೆಟ್ಟಿನ ಅರುಣ್ ಬೇಬಾ, ಪಿಂಜ ಚೌಕಿನ ಪ್ರವೀಣ್, CPP ಸ್ಟೋರ್ಸ್, ಕಕ್ಕಬ್ಬೆ, ಪರದಂಡ ಅಶೋಕ್ ಚಿಕನ್ ಸೆಂಟರ್, ಬೆಲ್ಲಮಾವುಟಿ, ಅಪ್ಪಚಿಟ್ಟಲೊಂಡ ವಸಂತ್ ಮುತ್ತಪ್ಪ, ಜರಾಕ್ಸ್ ಶಾಪ್, ಮೂರ್ನಾಡ್, ಕಂಬಿರಂಡ ಯೋಗೇಶ್, ರಾಣಿ ಎಂಟರ್ಪ್ರೈಸಸ್, ಮಡಿಕೇರಿ, ಮುದ್ದಂಡ ಹಾಕಿನಮ್ಮ ಕಚೇರಿ, ಕಾಫಿ ಸೊಸೈಟಿ, ಪಿಂಜ ಮುದ್ದಂಡ ಚೆಂಗಪ್ಪ, ಮಾದಾಪುರ, ಪಾಸೂರ ರಾಜಾ ಚೆಂಗಪ್ಪ, ಆರ್ಆರ್ ಜನತಾ ಸ್ಟೋರ್ಸ್, ಪಿಂಜ ಮುದ್ದಂಡ ಬನ್ಸಿ ಬೋಪಣ್ಣ, ಮುಕ್ಕೋಡ್ಲು, ಹಂಚಟಿನ ಮನು, ವ್ಯಾಲಿಡ್ಯೂ ವಿಲೇಜ್ ಸ್ಟೇ, ಚಟ್ಟಳ್ಳಿ, ಪುತ್ತರಿನ ರಾಜೇಶ್, ಕಾಫಿ ಮಿಲ್, ಸುಲ್ಟಿಗೊಪ್ಪ, ಓಡಿಯಂಡ ದಿನೇಶ್, ನೀಲ್ ಡೆಲಿಕಸಿ, ವಿರಾಜಪೇಟೆ, ದ ಫೋರ್ಟ್ ಮರ್ಕರ, ಅಮ್ಮಂಚಂಡ ಪ್ರವೀಣ್, ಕರ್ನಾಟಕ ಒನ್, ಮೂಳೆರ ಉಮೇಶ್ ಉತ್ತಪ್ಪ, ಮೋಹನ್ ಸರ್ವಿಸ್ ಸ್ಟೇಷನ್, ಗೋಣಿಗೊಪ್ಪ, ದುರ್ಗಾ ಬೋಜಿ ಗ್ರ್ಯಾಂಡ್, ಪಿಂಜ ಎಂಪಿ ಸ್ಟೋರ್ಸ್, ಕಾಕುಟಪುರಂಬು, ಮೇವಡ ಚಿನ್ನಪ್ಪ, ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್ ಪೊನ್ನಂಪೇಟೆ, ಐನಂಡ ಬೋಪಣ್ಣ, ಕಾವೇರಿ ಸ್ಟೋರ್ಸ್, ಅಮ್ಮತ್ತಿ, ಮಂಡೆಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಕರಡ, ಐತಿಶಂಡ ಪ್ರಕಾಶ್, ಪ್ರಕಾಶ್ ಸ್ಟೋರ್ಸ್, ಚೇರಂಬಾಣೆ, ಚಿಯಬೆರ ಕಿಂದನ್ ಕಾರ್ಯಪ್ಪ, ಬಿರುನಾಣಿ, ಕರ್ತಮಡ ಮೋಹನ್ ನಾಣಯ್ಯ, ಪುತ್ತು ಭಗವತಿ ಸ್ಟೋರ್ಸ್, ಸೋಮವಾರಪೇಟೆ, ತೇಲಪಣ್ಣ ಕವನ್ ಕಾರ್ಯಪ್ಪ, ಬಾಳೆಲೆ, ಆದಿಂಗಡ ಪ್ರಕಾಶ್, ಗುರುಕೃಪ ಎಂಟರ್ಪ್ರೈಸಸ್, ಬಿಟ್ಟಂಗಾಲ, ಮುಖಚಂದ ನಾಚಪ್ಪ, ಎನ್ಜೆ ಟ್ರೇಡರ್ಸ್, ಆಪೋಸಿಟ್ ಕೂರ್ಗ್ ಎಥ್ನಿಕ್ ಹಾಲ್, ಶ್ರೀಮಂಗಲ, ಕೋಳರ ಬಾಬು, ಗಣಪತಿ ಸ್ಟೋರ್ಸ್, ಪಾರಾಣೆ, ಅಪ್ಪ ನಿರ್ಮಂಡ ರಾಜೇಶ್, ಕುಶಾಲನಗರದ ದೇವಕಿ ಕುಟ್ಟಪ್ಪ, ಕೊಡವ ಸಮಾಜ ಕುಶಾಲನಗರ, ಪಿಂಜ ಕ್ವಾಟರ ಅನಿಲ್. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿನ್ನ, ಕನ್ನಡ ಪಿನ್ನ ಸಂಸ್ಕೃತಿ ಇಲಾಖೆಯ ಕೂಡುಕೂಟತ್ ಕಾಯಕ ಶರಣಗಡ ಜಯಂತಿ ಕಾರ್ಯಕ್ರಮ ಮಡಿಕೇರಿ ಗಾಂಧಿ ಭವನದಿಂದ